ಸದಸಾರ ಸಂಜೆ ಏ ಸದಸಾರ ಸಂಜೆ ನಿನ್ನನ್ನು ನೋಡುತ್ತ ನನ್ನೇ ಮರೆತೆ ಎಂದೆಂದೂ ಜೊತೆಯಿರುವಾಗೇ ಇಂದು ಏಕೆ ಸದಸಾರ ಸಂಜೆ ನಿನ್ನನ್ನು ನೋಡುತ್ತ ನನ್ನೇ ಮರೆತೆ ಸದಸಾರ ಸಂಜೆ ನಲ್ಲೆಯು ಮುಡಿದ ಮಲ್ಲಿಗೆ ಹೂ ಪ್ರೇಮದ ಗೀತೆ ಹಾಡಿದೆ ಹಿಂಪಾಗಿ ಕಂಪನ್ನು ಚೆಲ್ಲಿದೆ ಹಿತವಾಗಿ ನಾನು ಕೇಳುತ್ತ ಬೆರಗಾಗಿ ಸಂತೋಷ ತುಂಬಿತ ಚಾನಾಗಿ ಪ್ರೇಮದ ಗಂಗೆ ಪ್ರಣಯದ ತುಂಗೆ ನಲ್ಲೆಯ ಮಾತುಗಳೆಲ್ಲ ಸೊಗಸಾದ ತಂಗೆ ನಿನ್ನನ್ನು ನೋಡುತ್ತ ನನ್ನೆ ಮರೆತೆ ಎಂದೆಂದು ಜೊತೆಯಿರುವಾಗೆ ಎಂದು ಸೊಗಸಾದ ತಂಗೆ ಅರಗಿನ ಕೂಡ ನಾಚಿತು ನಿನ್ನ ಮಾತನ್ನು ಕೇಳಿ ಹಾರಿದೆ ಹೋಜಾಣೆ ನಿನ್ನಂತೆ ಯಾರನ್ನು ನಾ ಕಾಣೆ ಸದಸಾರ ಸಂಜೆ ನಿನ್ನನ್ನು ನೋಡುತ್ತಾ ನನ್ನೇ ಮರೆತೆ ಎಂದೆಂದು ಜೊತೆಯಿರುವಾಗೆ ಇಂದು ಏಕೆ ಸದಸಾರ ಸಂಜೆ ನಿನ್ನನ್ನು ನೋಡುತ್ತಾ ನನ್ನೇ ಮರೆತೆ ಎಂದೆಂದು ಜೊತೆಯಿರುವಾಗೆ ಇಂದು ಏಕೆ ಸದಸಾರ ಸಂಜೆ ನಿನ್ನನ್ನು ನೋಡುತ್ತಾ ನನ್ನೇ ಮರೆತೆ.